ಜಾರಿಗೆ ತಂದ್ರೂ ವೈಫಲ್ಯಗಳ ಸಂಖ್ಯೆ ಅಂತೂ ಕಡಿಮೆ ಆಗ್ತಿಲ್ಲ. ಕಡಿಮೆ ಆಗಬೇಕು ಅಂದರೆ, ಜನಗಳ ಪ್ರಾಣ ಉಳಿಬೇಕು ಅಂದರೆ, ಭಾರತ ವೈಫಲ್ಯಗಳ ಕಡೆ ಗಮನ ಕೊಟ್ಟು ಸರಿ ಮಾಡ್ಕೋಬೇಕು. ಧನ್ಯವಾದಗಳು. ಭಾರತ 112ನೇ ಸ್ಥಾನದಲ್ಲಿದೆ 112ನೇ ಸ್ಥಾನದಲ್ಲಿದೆ ಅಂತ ಹೇಳೋದಕ್ಕಿಂತ, ನಾವು ಯುವಕರಾಗಿ ಭಾರತವನ್ನು 1ನೇ ಸ್ಥಾನಕ್ಕೆ ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ ನಿಟ್ಟಿನ ಪ್ರಯತ್ನವೇ ಆತ್ಮನಿರ್ಭರ ಭಾರತ. ಒಂದು ಬಾಣ ಪಕ್ಷಿಗೆ ತಾಕಿದರೆ ರಾಮಾಯಣ ಕಾವ್ಯ ಹರಿಯುವುದು, ಒಂದು ಹೆಣ್ಣು ನೊಂದು ಕೂಗಿದರೆ ಮಹಾಭಾರತ ಕಥನ ಕೇಳುವುದು, ಗಂಗಾ ಯಮುನಾ ಉತ್ಸವಕ್ಕೆ ಬಂಗಾರದ ಮಳೆಗರೆದರೋ, ವಜ್ರವೈಢೂರ್ಯ ನಡು ಬೀದಿಲಿ ಚೆಲ್ಲಾಡಿದರು, ಗೆದ್ದವನಿಲ್ಲಿ ಸೋತವನ ಸನ್ಮಾನಿಸಿದ, ಗೊಮ್ಮಟನಾಗಿ ತ್ಯಾಗದಲ್ಲಿ ರಾರಾಜಿಸಿದ, ರಾಗ ಬಾಳಿನ ಚಿಂತೆ ಸಂತರದು, ಇಲ್ಲಿ ನಾಳಿನ ಚಿಂತೆ ದೇವರದು, ತುಂಡು ಬಟ್ಟೆಯ ತಾತನ ಉಪವಾಸ, ಕನಗುಲ ಮಗಿರಿಯ ಕಳೆಯುವುದು, ಪಕ್ಷಿಗೆ ತಾಕಿದರೆ ರಾಮಾಯಣ ಕಾವ್ಯ ಹರಿಯುವುದು, ಒಂದು ಹೆಣ್ಣು ನೊಂದು ಕೂಗಿದರೆ ಮಹಾಭಾರತ ಕಥನ ಕೇಳುವುದು, ಗಂಗಾ ಯಮುನಾ ಇವಳಿಗೆ ನರನಾಡಿ, ಸಾಗರಗಳೇ ಇವಳಿಗೆ ಒಡನಾಡಿ,